ಸೀತಾಮಾತೆಯನ್ನು ಸೋಲಿಸುವುದಕ್ಕೆ ಲಂಕಾ ಪಟ್ಟಣಕ್ಕೆ ಹೋಗುವ ನಡೆವಂತವರಾಗಿರಿ. ಅದು ತಂತ್ರ ಹೆಣ್ಣು ಅರಮನೆಯನ್ನು ಪ್ರವೇಶಿಸುವನು. ಆಹಾ, ಏನು ಇಲ್ಲಿ ಮಲಗಿದವರು ಯಾರಿರಬಹುದು? ಶ್ರೀರಾಮಚಂದ್ರನು ಹೇಳಿದಂತೆ ಇವಳ ಪಾದದಲ್ಲಿ ಪದ್ಮರೇಖೆಯು ಇರುವುದಿಲ್ಲ, ಇವಳು ಮಂಡೋದರಿಯ ಇರಬಹುದು. ಅಯ್ಯೋ, ಈನಿಲ್ಲ ಸತಿಯ ದುಃಖವು ಇನ್ನೂ ನಿನಗೆ ಅರಿವಾಗಲಿಲ್ಲವೇ? ಎನ್ನ ಮೈದುನಾದ ಲಕ್ಷ್ಮಣನಿಗೂ ಎಷ್ಟು ಬೇಡವಾಗಿದ್ದಿತು? ಸೀತಾದೇವಿಯು ಇವಳೇ ಎಂಬುವಂತೆ ತೋರುತ್ತದೆ. ಶ್ರೀರಾಮಚಂದ್ರನು ಹೇಳಿದಂತೆ ಇವಳ ಪಾದದಲ್ಲಿ ಪದ್ಮರೇಖೆಯು ಇರುವುದು. ಓಹೋ, ಕೆಲಸ ಕೆಟ್ಟಿತ್ತು. ಅಯ್ಯೋ, ನಾನು ಸೀತಾಮಾತೆಯನ್ನು ಮಾತನಾಡಿಸಬೇಕನ್ನುವಷ್ಟರಲ್ಲಿ ಇತ್ತು ಕಡೆಗೆ ಬರುತ್ತಿರುವನು. ಇಲ್ಲೇ ಸ್ವಲ್ಪ ಮರೆಯಾಗಿ ನಿಲ್ಲುವ, ಮುಂದೆ ಏನು ನಡೆಯುವುದೋ ನೋಡುವೆನು. ಹೇ ಸುಂದರಿ, ನನ್ನನ್ನು ನೋಡಿ ಭಯಗ್ರಸ್ತವಾಗಿ ನಿನ್ನ ಸೆರಗನ್ನು ಹೇಗೆ ಮುಚ್ಚಿಕೊಳ್ಳವಿ? ನಿನ್ನ ವೈಯಾರಕ್ಕೆ ಬೇಕಾದಂತಹ ಆಭರಣಗಳನ್ನು ಧರಿಸಿಕೊ. ಅಲ್ಲದೆ ಅಡವಿ ಅಡವಿ ತಿರುಗಾಡುವ ಆ ರಾಮನು ನಿನಗೆ ತಕ್ಕ ಪತಿಯೂ ಅಲ್ಲ. ನೀನು ನನ್ನನ್ನು ವರಿಸಿದರೆ ನಿನ್ನನ್ನು ಪಟ್ಟದ ರಾಣಿಯನ್ನಾಗಿ ಮಾಡುವೆನು. ದ್ರುಳ, ಶ್ರೀರಾಮನಿಗೆ ಸತಿಯಾಗಿ ಪತಿವ್ರತದಿಂದ ಇದ್ದು ನಿನ್ನನ್ನು ನೆದರೆತ್ತಿ ನೋಡೆನು. ಈ ಪಾಪಕೃತಿಯಿಂದ ನೀನು ಓರ್ವನೆ ನಾಶ ಹೊಂದುವುದಲ್ಲದೆ ನಿನ್ನ ವಂಶವನ್ನೇ ಹಾಳು ಮಾಡುವೆನು. ಶ್ರೀರಾಮನಿಗೆ ನನ್ನನ್ನು ಒಪ್ಪಿಸಿ ಶರಣಾಗತನಾಗು, ಅಂದರೆ ನಿನ್ನನ್ನು ಕ್ಷಮಿಸುವೆನು. ಏನು ಸಾಧ್ಯವಿಲ್ಲ, ನಿನ್ನನ್ನು ಬಲಾತ್ಕಾರದಿಂದ ಲಾದರೂ ವಶ ಮಾಡಿಕೊಳ್ಳುವೆನು. ನಿನಗೆ ಇನ್ನೆರಡು ತಿಂಗಳ ಕಾಲಾವಕಾಶವನ್ನು ಕೊಡುತ್ತೇನೆ, ಸ್ವಲ್ಪ ವಿಚಾರ ಮಾಡುವಂತವಳಾಗು. ಶ್ರೀರಾಮ, ಈ ಕ್ರೂರನ ಕೈಯಲ್ಲಿ ಸಿಕ್ಕು ಬಳಲುವುದಕ್ಕಿಂತ ಎನ್ನ ಕೇಶ ರಾಶಿಗಳಿಂದ ಹುರುಳು ಹಾಕಿಕೊಳ್ಳುತ್ತೇನೆ. ನಾನು ಇನ್ನು ತಡ ಮಾಡಿದರೆ ಘಾತವಾಗುವುದು. ಸೀತಾಮಾತೆಯನ್ನು ಭೇಟಿಯಾಗಿ ಶ್ರೀರಾಮಚಂದ್ರನು ಕೊಟ್ಟ ಮುದ್ರಿಕೆ ಉಂಗರವನ್ನು ಕೊಡುವುದಕ್ಕೆ ಹೋಗುವೆನು. ಶ್ರೀರಾಮ ನಾಮವನ್ನು ಜಪ ಮಾಡುತ್ತಾ ಹೋಗುವೆನು. ಯಾರಿರಬಹುದು? ಭೋಜನನೇ, ನಿಮಗೂ ಶ್ರೀರಾಮಚಂದ್ರನ ದೂತನ ಮೇಲೆ ಅನುಮಾನವೇ? ಹೌದು. ಹೇ ಮಾತೋಶ್ರೀ ಅವರೇ, ಶ್ರೀರಾಮಚಂದ್ರನು ಕೊಟ್ಟ ಮುದ್ರಿಕೆಯನ್ನು ತೆಗೆದುಕೊಳ್ಳುವಂತವರಾಗಿ. ಆಹಾ, ಇದು ಎಲ್ಲ ಪ್ರಾಣನಾಥನ ಮುದ್ರಿಕೆ ಇರಬಹುದು. ಹೇ ಮಾರುತನೆ, ಹೇ ಜನನೇ, ಹೇಳುತ್ತೇನೆ ಕೇಳುವಂತವನಾಗು. ಅದೇನು ಚೆನ್ನಾಗಿ ಹೇಳುವಂತ Yeah. ಎಲ್ಲರನ್ನು ಜಯಿಸಿ ಬಂಧನ ಮುಕ್ತಳನಾಗಿ ಮಾಡಬೇಕೆಂದು ಹೇಳು. ಇಲ್ಲವಾದರೆ ಪ್ರಾಣವನ್ನು ಬಿಡುವವಳೆಂದು ತಿಳಿಸು. ಮತ್ತು ನಾನು ಕೊಡುವ ಚೋಡಾರತ್ನವನ್ನು ಶ್ರೀರಾಮಚಂದ್ರ ದೇವನಿಗೆ ಮುಟ್ಟಿಸುವಂತವನಾಗಿ ಯಾವ ಮಾರುತ್ತಾನೆ? ಒಳ್ಳೆಯದು, ಹಾಗೆ ಮಾಡುವನು ಜನನಿ. ನನಗೆ ಹಸಿವಾಗಿರುವುದು, ಏನಾದರೂ ತಿನ್ನಲಿಕ್ಕೆ ಕೊಡಮ್ಮ ಮಾತೋಶ್ರೀ ಅವರು. ಏ ವಾಯುಕುಮಾರ್ಲೇ, ಹೇ ತಾಯಮ್ಮ, ಹೇಳ್ತೇನೆ ಕೇಳುವಂತವನಾಗು. ಅದೇನೋ ಹೇಳುವಂತವನಾಗಿ ಮಾರುತ ಮನ್ನು ಹೊಡೆಯುವನು ತಾಳಿಕೊಳ್ಳಲ ಏಮಾರ್ಕ. ಅಯ್ಯೋ ಶಿವಶಿವ, ಶ್ರೀರಾಮಚಂದ್ರ ದೇವ, ಈ ನಿರಾಯನ ಮೇಲೆ ಈ ಮಾರಲು ಬ್ರಹ್ಮೋತ್ರವನ್ನು. ಏ ಗುರುವರನೇ, ನಿನ್ನ ಅಂತಃಕರಣವು ಸದಾ ನನ್ನ ಮೇಲಿರಲಿ. ಹೋ ಪಾಪಾತ್ಮ, ನೀನು ಬ್ರಹ್ಮಾಸ್ತ್ರವನ್ನು ಪಡೆಯುವುದುಂಟೆ, ಎದುರಾಗುವಂತವನಾಗು. ಭ್ರಷ್ಟ, ಇದಕ್ಕೆ ಸಿದ್ಧನಾಗು. ಅರ್ಕ, ಎದುರಾಗು. ಸೇವಕರು ತರುವರು ನೋಡಯ್ಯ ಜನಕನೇ. ಓಹೋ, ಇದೇನು ನಮ್ಮ ಹೊಲ ಹಾಳು ಮಾಡಿದ ಕಪಿಯು? ಹರಳನು ನೀನು ಎತ್ತರವಾದ ಆಸನದ ಮೇಲೆ ಕುಳಿತು ಮಾತನಾಡುವ ಭ್ರಷ್ಟ, ನಿನ್ನ ಶೌರ್ಯವು ಎಷ್ಟಿರುವುದೆಂಬುದು ಮೊಟ್ಟ ಮೊದಲೇ ನನಗೆ ಗೊತ್ತು ಭ್ರಷ್ಟ. ನೀನು ಎತ್ತರವಾದ ಆಸನದ ಮೇಲೆ ಕುಳಿತು ಮಾತನಾಡುತ್ತಿದ್ದರೆ ನನ್ನ ಬಾಲವನ್ನು ನಿನ್ನೆತ್ತರಕ್ಕೆ ಸುತ್ತಿಕೊಂಡು ಅದರ ಮೇಲೆ ಕುಳಿತು ಮಾತನಾಡಿದರೆ ಭ್ರಷ್ಟ ರಾವಣನೇ. ಅಲಾ ಹಲಲಲು ಬಲೈ ಅಲೈ ಕೋತಿಯಾಯ್, ಸಣ್ಣವನೊಂದು ಸಲಿಗೆಯನ್ನು ಕೊಟ್ಟರೆ ನಾಲಿಗೆಯನ್ನು ಉದ್ದ ಬಿಡಿಯೋ ಮಹಲೊಂದು. ನೀನು ಯಾರು? ನಾನು ಯಾರಂದರೆ ಅದನ್ನೇ ಕೇಳುತ್ತೇನೆ. ಅರ್ಜುನನನ್ನು ಹತ್ತಿಸಿದವರ್ಯಾರು? ಪರಶುರಾಮ. ಅಂತ ಪರಶುರಾಮನನ್ನು ಹಲೋ ಹಲೋ ಗರ್ವವನ್ನು ಬೊಂಬಪಡಿಸಿದವರ್ಯಾರು? ಅಗ್ರಾಮ. ಎಲೋ, ನಿನ್ನನ್ನು ಹತ್ತು ಮುಖದ ಹುಳವೆಂದು ತನ್ನ ಪುತ್ರನ ತೊಟ್ಟಿಲಕ್ಕೆ ಕಟ್ಟಿದವರ್ಯಾರು? ವಾಲಿ. ಅಂತ ವಾಲಿಯನ್ನು ಒಂದೇ ಬಾಲದಿಂದ ಹೊಡೆದವರ್ಯಾರು? ರಾಮನು. ಅಂತ ರಾಮದೂತನಿರುವನ ಲೈ ಭ್ರಷ್ಟನೆ. ಹಲೋ ಹಲೋ ಬಲೈ ಅಲೈ ಶಾಬಾಸ್. ಟೊಂಗಿ ಟೊಂಗಿ ಹೋರಾಡೋದು ಇಲ್ಲಿ ನನ್ನ ಮುಂದೆ ಕೊಚ್ಚಬೇಡ. ಶಾಬಾಸ್. ನಿನಗೆ ಸಲಿಗೆಯನ್ನು ಕೊಟ್ಟಿದ್ದಕ್ಕೆ ಇಷ್ಟೆಲ್ಲ ನಡೆಯಿತು. ನಿಲ್ಲು ನಿಲ್ಲು ಬಂದು ನಿಲ್ಲು ಬಿಡಬೇಡ. ಅಣ್ಣ ತಾಳು ತಾಳು, ಇದು ರಾಜನೀತಿಗೆ ತರವಲ್ಲ. ಈ ಕಪಿಯನ್ನು ಹಿಡಿದು ತಂದಿರುತ್ತೇನೆ ನೋಡುವಂತ ನಾವು. ಹಾಗಾದ್ರೆ ಈ ಮೂರ್ಖನಿಗೆ ಯಾವ ಶಿಕ್ಷೆಯನ್ನು ಕೊಡಬೇಕು? ಲಂಗಕ್ಕೆ ಅಂಗಕ್ಕೆ ಶ್ರೇಷ್ಠವಾದ್ದರಿಂದ ಈ ಮಾರುತಿಯನ್ನು ಅಂಗಕ್ಕೆ ಯಾವ ಧಕ್ಕೆ ಮಾಡಬಾರದು ಅಣ್ಣ. ಎಲ್ಲ ಹೊಲ ಪಾಲಕರೇ, ಈ ಕೋತಿಯ ಬಾಲಕ್ಕೆ ಅರಿವೆಯನ್ನು ಸುತ್ತಿ ತೈಲದಲ್ಲಿ ಬೆಂಕಿಯನ್ನು ಹಚ್ಚಿ ಕೈ ಬಿಟ್ಟು ಬಿಡುವಂತವರಾಗಿರಿ. ಬಲೈ ಎಲೈ, ಈ ಭ್ರಷ್ಟನಿಗೆ ನಾನು ಮೋಡ ಮಾಡುವುದಕ್ಕೆ ಇದು ತಕ್ಕ ಉಪಾಯವಾಯಿತು. ಈಗಲೇ ಅಶೋಕವನವನ್ನು ಬಿಟ್ಟು ಉಳಿದ ಲಂಕಾ ಪಟ್ಟಣವನ್ನೆಲ್ಲ ಸುಟ್ಟು ಬಿಡುವರು. ನಿನಗೆ ಕೊಟ್ಟ ವಚನ ಮುಗಿಯುತ್ತಾ ಬಂತು. ಹೌದು ದೇವ. ಜಾನಕಿಯನ್ನು ಶೋಧಿಸಲಿಕ್ಕೆ ಹೋದ ವಾನರು ಇನ್ನೂ ಬರಲಿಲ್ಲ, ಇದಕ್ಕೆ ಉಪಾಯವೇನಯ್ಯ ಸುಗ್ರೀವನೇ? ಹೇ ರಾಮಚಂದ್ರ ದೇವ, ಹೇಳುತ್ತೇನೆ ಕೇಳುವಂತವರಾಗಿರಿ. ಅದೇನಿರುವುದು ಹೇಳುವಂತವರಾಗಿರಿ. ಹೇ ರಾಮಚಂದ್ರ ದೇವ, ಹೇಳುತ್ತೇನೆ ಕೇಳುವಂತವರಾಗಿರಿ. Thank you.

ಸರಿಯ ಕಾಲೆ ತರಣಿ ಒಳಗಮ್ಮ ಕರಿಯಲ್ಲಮ್ಮ